ಶಿವನ ಅವನ ಅತ್ಯಂತ ಪ್ರಿಯಪುತ್ರರಾಗಿರ್ತಕ್ಕಂಥ ಪ್ರಾಣದೇವ ಜೈನ. ಹೀಗೆ ಇದು ಪ್ರಾಣತತ್ವದ ಹೆಸರಾದ್ದರಿಂದ ಶಿವನ ಅಂತ ತಂದೆ ಹೆಸರಿತ್ತು, ಮಗನಿಗೆ ದೈವನೇ ಅಂತ ಹೆಸರು. ಅವನ ನಿಜವಾದ ಹೆಸರು ಇನ್ನೂ ಸುಂದರ, ಪ್ರವಾಹನ ಅಂತ. ಪ್ರವಾಹನ ಅಂದ್ರೆ ಭಗವಂತನಿಗೆ ಪ್ರಕೃಷ್ಟವಾದ ವಾಹನ ಉಳ್ಳವ ಅಂತ. ಎರಡು ಪ್ರಕೃಷ್ಟವಾದ ವಾಹನಗಳು, ಒಂದು ಗರುಡ, ಒಂದು ಪ್ರಾಣದೇವ. ಪ್ರದೋ ವಾಯುವಾಹನ ಅಂತ ಪ್ರಕೃಷ್ಟವಾದಂತಹ ವಾಯುತತ್ವವೇ ವಾಹನವಾಗಿ ಉಳ್ಳ ಭಗವಂತ ಪ್ರವಾಹನ. ಹನುಮಂತ ಭಗವಂತನನ್ನು ಹೊತ್ತುಕೊಂಡವ, ವಾಯುದೇವರು ಭಗವಂತ ಹೊತ್ತುಕೊಂಡವರು. ಅದರಿಂದ ಪರ ಅಂದ್ರೆ ಪ್ರಕೃಷ್ಟನಾದ ಭಗವಂತನಿಗೆ ವಾಹನವಾದವರು ಪ್ರಾಣದೇವರಾದವರು ಪ್ರವಾಹನ, ಭಗವಂತನನ್ನು ಹೊತ್ತುಕೊಂಡವರು ಅಂತ ಪ್ರವಾಹನ. ಅಗಯ ಪ್ರವಿ ಸಂಭೂಮ ಸಖಹಾಹ ವಿಷ್ಣು ಆಚರಣೆ. ಪ್ರ ಅಂದ್ರೆ ವಿಷ್ಣು, ಪ್ರಾಣನ ಪ್ರಾ ಅಂದ್ರೆ ಪ್ರಕೃಷ್ಟನಾದ ನಾರಾಯಣನ ವಾಹನ ಆದವರು ಪ್ರವಾಹನ ಅಂದ್ರೆ ವಾಯುದೇವರು, ವಾಯುವಾಹನ ಅಂತ ವಿಷ್ಣು ಸಹಸ್ರಾಮ ನೋಡ್ತೇವೆ ನಾವು. ಹೀಗೆ ಭಗವಂತನ ವಾಹನವಾದ ವಾಯುದೇವರು ಪ್ರವಾಹನ, ಪ್ರಕೃಷ್ಟವಾದ ವಾಯು ಮತ್ತು ಗರುಡರೆಂಬ ವಾಹನ ಉಳ್ಳ ಭಗವಂತನು ಪ್ರವಾಹನ. ಹೀಗೆ ಪ್ರವಾಹನ ಅನ್ನೋದು ಭಗವಂತನ ಒಂದು ಅಪೂರ್ವವಾದ ಉಪಾಸನೆಯ ನಾಮ. ಪ್ರವಾಹನ ಅಂತ ಹೇಳೋ ಇಷ್ಟೆಲ್ಲ ಅರ್ಥ ಪಡೆಯುತ್ತೆ, ಅದಕ್ಕೋಸ್ಕರ ಸುಮ್ಮನೆ ಮಾಮೂಲಿ ಹೆಸರಿಡೋದಕ್ಕೂ ಸಹಿತ ಅಪೂರ್ವ ಅರ್ಥವನ್ನು ಹೊಳೆಯಿಸುವ ಭಗವನ್ ನಾಮವನ್ನ ಭಗವಂತನ ಹೊಸ ಹೊಸ ನಾಮಗಳನ್ನ ಸೃಷ್ಟಿ ಮಾಡಿ ನಾಮಕರಣ ಮಾಡ್ತಿತ್ತು. ಹೊಸ ಹೆಸರು ಇಡಬೇಕು ಅಂತ ಒಂದು ಆಸೆ ಇರುತ್ತೆ, ಇವತ್ತಿಗೆ ಆಸೆ ಇರುತ್ತೆ, ಅರೆ ಯಾತಕ್ಕೂ ಬಾರದು ಅಂತ ಹೆಸರು ಇಡ್ತಾರೆ. ಹಾಗೆಲ್ಲ ಹಿಂದೆ ಭಗವಂತನ ಗುಣಗಳನ್ನ ಆವಿಷ್ಕಾರ ಮಾಡುವ ಬೇರೆ ಒಬ್ಬರು ಆ ರೀತಿಯ ನಾಮದಿಂದ ಭಗವಂತ ಉಪಾಸನೆ ಮಾಡದೇ ಇದ್ದ ನಾಮಗಳಿಂದ ನಾಮಕರಣ ಮಾಡುತ್ತೆ. ಅದಕ್ಕೋಸ್ಕರವೇ ಋಷಿಗಳನ್ನ ಏನ್ ಹೇಳಿದ್ರು ಅಂದ್ರೆ ಸಪಿದುರ್ಪಿದಾಸ. ವೇದದಲ್ಲಿ ಬಹಳ ಸುಂದರವಾಗಿ ಋಷಿಗಳು ಯಾರು ಅಂದ್ರೆ ಅಪ್ಪನಿಗೂ ಅಪ್ಪಂದಿರೋ, ಜಗತ್ತಿಗೆ ಅಪ್ಪನಾದ ಭಗವಂತನಿಗೆ ಅಪ್ಪಂದಿರೋ ಅಂತ ನಾಮಕರಣ ಮಾಡುವುದು. ಭಗವಂತನಿಗೂ ನಾಮಕರಣ ಮಾಡುವವರು ಋಷಿಗಳು, ಅದರಿಂದ ಅವರ ಅಪ್ಪನಿಗೂ ಅಪ್ಪಂದಿರಪ್ಪ ಅಂತ ಒಂದು ಕಡೆ ಉಪನಿಷತ್ತಿನ ಒಂದು ಗ್ರಂಥದಲ್ಲಿ ಹೇಳ್ತಾರೆ. ಈ ಅವರು ಋಷಿಗಳು ಭಗವಂತನಿಗೆ ಒಂದು ಹೊಸ ನಾಮವನ್ನ ಕಂಬೈನ್ ಮಾಡಿ ಆ ನಾಮದಿಂದ ಉಪಾಸನೆ ಮಾಡ್ತಿದ್ರು ಹೊರತು ಎಲ್ಲೋ ಒಂದು ಕಡೆ ಇದ್ದದ್ದನ್ನ ಆ ಹೊಸ ನಾಮಧೇಯವನ್ನು ಮಾಡಿ ಮಕ್ಕಳಿಗೆ ಹಿಡಿದಿದ್ದು. ಹೀಗೆ ಜೈವಲಿ ಪ್ರವಾಹಣ ಅಂದ್ರೆ ಎರಡು ಪ್ರಾಣದೇವರ ಹೆಸರು, ಭಗವಂತನ ಹೆಸರು. ಆರುಣೇಯ ಅರುಣ ಅಂತ ಇವರ ಹೆಸರು. ಗುಣ ಅನ್ನುವುದು ಕೂಡ ಅರುಣ ಅಂದ್ರೆ ಸ್ತ್ರೀಲಿಂಗ ಅಷ್ಟೇ, ಅವಳು ಹೆಣ್ಣಾದಂತ ಸ್ತ್ರೀಲಿಂಗದ ಶಬ್ದ. ಅರುಣ ಅಂತಂದ್ರೆ ರೋಜ್ಯದ ಆದಿತ್ಯವರ್ಣ ಅಂತ, ಉದಿಸುವ ಸೂರ್ಯನಂತೆ ಬಣ್ಣದವರ್ಣ ಅಂತ ಭಗವಂತ ಅರುಣವರ್ಣ. ಅಪ್ರೋಜ್ಯದ ಆದಿತ್ಯವರ್ಣ ಉದ್ಯಭಾಸ ಸಮಾಭಾಸ ಭಗವಂತ ಉದಿಸುವ ಸೂರ್ಯನಂತೆ ಬಣ್ಣದ ಭಗವಂತನ ರೂಪವನ್ನ ಹೇಳತಕ್ಕಂಥ ಶಬ್ದ ಅರುಣ ಅಂತ. ಹಾಗಾಗಿ ಅರುಣ ಅಂತ ಅವಳ ಹೆಸರು ಕೂಡ ಸೂರ್ಯನಲ್ಲಿ ಅರುಣವರ್ಣದಲ್ಲಿ ಇರತಕ್ಕಂಥ ಭಗವಂತನ ಸನ್ನಿಧಾನ ಇರತಕ್ಕಂಥ ಮಹಿಳೆ ಅವಳ ಅರುಣ. ಅರುಣನ ಮಗ ಅರುಣೆಯ ಮಗ ಆರುಣಿ. ಅರುಣ ಅಂದ್ರೆ ಸೂರ್ಯ, ಆರುಣಿ ಅಂದ್ರೆ ಸೂರ್ಯನಲ್ಲಿ ಇರತಕ್ಕಂಥ ಪ್ರಾಣದೇವರು. ಸೂರ್ಯನಲ್ಲಿ ಸನ್ನಿಹಿತರಾಗಿ ನಮ್ಮಲ್ಲಿ ಬಂದಿರಿ. ಪ್ರತಿಷ್ಠಾ ಅಂದ್ರೆ ಅರುಣ ಸೂರ್ಯ. ಆ ಅರುಣದಲ್ಲಿ ನಮ್ಮದ್ಯುನಾಥ ಪ್ರತಿಮ ಪ್ರಭಾಯ ದ್ಯುನಾಥ ನಮ್ಮ ಹೊಸ ಸೂರ್ಯ ಅರುಣ. ಅರುಣ ಉದಿಸುವ ಸೂರ್ಯ, ಉಪ್ಪಣ್ಣದ ಸೂರ್ಯ. ಆ ಸೂರ್ಯನಲ್ಲಿ ಪ್ರತಿಷ್ಠಾ ಶಬ್ದವಾಚನಾಗಿ ಚಕ್ಷುರೇಂದ್ರಿಯ ದೇವತೆ ಆದ ಸೂರ್ಯನಲ್ಲಿ ಇರತಕ್ಕಂಥ ಪ್ರಾಣದೇವರು ಅವರು ಆರುಣಿ. ಅರುಣದಲ್ಲಿ ಇರುವವರು ಆರುಣಿ. ಆರುಣಿಯ ಒಳಗೆ ಇರುವಂತಹ ಭಗವಂತ ಆರುಣೇಯ. ಹೀಗೆ ಅರುಣದಲ್ಲಿ ಇರತಕ್ಕಂಥ ಸೂರ್ಯನಲ್ಲಿ ಇರತಕ್ಕಂಥ ಪ್ರಾಣತತ್ವ ಆರುಣಿ, ಅರುಣದಲ್ಲಿ ಇರತಕ್ಕಂಥದ್ದು ಆರುಣಿ. ಇದು ಒಂದು ಅರ್ಥ. ಪ್ರಾಣದೇವರ ಪರವಾಗಿ ಮಾಡುವುದಿದ್ರೆ ಅರುಣದಲ್ಲಿ ಇರತಕ್ಕವರು ಆರುಣಿ, ಯಾರು ಪ್ರಾಣದೇವರು ಅಂತ ನಾವು ಅರುಣದೇವರು. ಸೂರ್ಯನಾರಾಯಣ ಆರುಣಿ ಅಂದ್ರೆ ಅರುಣದಲ್ಲಿ ಇರತಕ್ಕಂಥವಂದ್ರೆ ಸೂರ್ಯನಾರಾಯಣ. ಸೂರ್ಯನಾರಾಯಣನ ಅತ್ಯಂತ ವೃತ್ತ ಅರುಣೇಯ. ಅರುಣಿಗೆ ಆರುಣಿಗೆ ಸಂಬಂಧಪಟ್ಟ ರೂಪ ಅಂತ ಅರುಣಯ್ಯ ಅಂದ್ರೆ ಪ್ರಾಣದೇವ. ಹೀಗೆ ಆರುಣಯ್ಯ ಅಂದ್ರೆ ಭಗವಂತನ ಹೌದು, ಅರುಣಯ್ಯ ಅಂದ್ರೆ ಪ್ರಾಣದೇವರು. ಪ್ರವಾಹನ ಅಂದ್ರೆ ಭಗವಂತನ ಹೌದು, ಪ್ರವಾಹನ ಅಂದ್ರೆ ಪ್ರಾಣದೇವರು. ಜೈವಲಿ ಅಂದ್ರೆ ಪ್ರಾಣದೇವರು ಹೌದು, ಜೈವರು. ಶ್ವೇತ ಕೇತು ಅಂತ ಹೆಸರಿತ್ತು. ಶ್ವೇತ ಕೇತು ಅಂದ್ರೆ ಒಳ್ಳೆ ಹೆಸರು. ಆ ಹುಡುಗರಿಗೆ ಯಾಕೆ ಹೆಸರಿತ್ತು ಅಂದ್ರೆ ಶ್ವೇತ ಅಂದ್ರೆ ಶುದ್ಧ ಅಂತ, ಪ್ಯೂರ್ ಅಂತ. ಸಂಸ್ಕೃತದಲ್ಲಿ ಶ್ವೇತ ಅನ್ನೋದು ಬಿಳಿ ಚಿಟ್ಟೆ ಅಂತ ಅಲ್ಲ, ಸ್ವಚ್ಛ ಶುದ್ಧ. ಶುದ್ಧ ಅಂದ್ರೆ ಏನು? ಶುದ್ಧ ಮಭಾವಿತ್ತಂ ದೋಷ ಸ್ಪರ್ಶದೇ ಇರದೇ ಇದ್ದ. ಇವಾಗ ಸ್ವಚ್ಛವಾಗಿದೆ ಬೆಳ್ಳೆ ಇದೆ ಅಂತ ಹೇಳ್ತಾರೆ ಬಟ್ಟೆ, ಅಂದ್ರೆ ದೋಷದ ಸ್ಪರ್ಶ ಅದು ಕಲೆ ಸೇರಿಸಿದ್ರೆ ಅದು ಕೊಳಕ. ಹಾಗೆ ಭಗವಂತನನ್ನು ಶುದ್ಧ ಅಂತ ಕರೀತಾರೆ. ಶುದ್ಧ ಅಂತಂದ್ರೆ ದೋಷ ಸ್ಪರ್ಶ ಇಲ್ಲದೆ ಇರುವುದರಿಂದ ಅವನು ಪರಿಶುದ್ಧ. ಅವನೇ ಶ್ವೇತ, ಅತ್ಯಂತ ಸ್ವಚ್ಛನಾದ ನಿರ್ದುಷ್ಟನಾದ ಭಗವಂತ ಶ್ವೇತ. ಶ್ವೇತನ ಕೇತು ಅಂದ್ರೆ ಜ್ಞಾನ. ಕೇತು ಜ್ಞಾನಂ ಚಿತ್ತಿಹಿ ಚಿತ್ತಂ ಇದೆಲ್ಲ ವೇದದಲ್ಲಿ ಜ್ಞಾನ ಅನ್ನುವಂಥ. ಅದರಿಂದ ಭಗವಂತನ ಅರಿವು ಪಡೆದವನು ಶ್ವೇತಸ್ಯ ಕೇತು ಯಸ್ಯ. ಯಾರಿಗೆ ಭಗವಂತನ ಅರಿವಿದೆಯೋ ಅವರು ಭಗವಂತನ ಜ್ಞಾನಿಯಾಗಲಿ ಮಗ ಒಂದು ಉದ್ದೇಶದಿಂದ ಶ್ವೇತ ಕೇತು. ಅದು ಭಗವಂತನ ಹೆಸರು ಹೌದು, ಪ್ರಾಣದೇವರ ಹೆಸರು ಹೌದು. ಯಾಕೆಂದ್ರೆ ಪ್ರಾಣದೇವರು ಇದೇ ಅರ್ಥ ತಗೊಳ್ಳಿ, ಶ್ವೇತ ಇನ್ನೊಂದು ಭಗವಂತನ ಪರವಾಗಿ ಅಂತ ಹೇಳಿ ಭಗವಂತ ಶ್ವೇತ ನಿರ್ಮಲ ಮತ್ತು ಕೇತು ಜ್ಞಾನ ಸ್ವರೂಪ. ಶ್ವೇತನು ಹೌದು, ಕೇತು ಇವನು ಶ್ವೇತನ ಕೇತು ಉಳ್ಳವನು. ಅವನು ಶ್ವೇತ ಮತ್ತು ಕೇತು, ನಾನು ಸ್ವಚ್ಛ ಮತ್ತು ಕೇತು ಜ್ಞಾನ ಸ್ವರೂಪ. ಇದು ಆವಿಸವಾಗಿ ಅರ್ಥ ಮಾಡಲಿಕ್ಕೆ ವಚನ ಅಂತಂದ್ರೆ ಇದೊಂದು ಆನಂದ, ಬೇರೆ ಬೇರೆ ರೀತಿಯಿಂದ ಅರ್ಥ ಮಾಡಲಿಕ್ಕೆ ಇದೊಂದು ಸರಳವಾದ ಅರ್ಥ. ಯಾರಿಗೂ ಯೋಚನೆ ಮಾಡದೆ ತಲೆ ಕೆಡಿಸಿಕೊಳ್ಳದೆ ಮಾಡಲಿಕ್ಕೆ ಬರುವ ಅರ್ಥವನ್ನು ಹೇಳಿದ್ದಾರೆ. ಇನ್ನೊಂದು ನೋಡಿದರೆ ಶ್ವ ಅಂತಂದ್ರೆ ಮಾತರಿ ಶ್ವ, ನಮ್ಮ ಗೊತ್ತಿರುವುದು ಶ್ವ ಅಂದ್ರೆ ನಾಯಿ, ವೇದದಲ್ಲಿ ಶ್ವ ಅಂದ್ರೆ ಪ್ರಾಣದೇವರು. ಶ್ವಾನಿಂದ ಇದ ಅಂದ್ರೆ ಜ್ಞಾತನಾದವ ಶ್ವೇತ, ವಾಯುದೇವರಿಂದ ಜ್ಞೇಯರಾಗಿರ್ತಕ್ಕವ, ಉಳಿದವರಿಂದ ಜ್ಞೇಯನೆ ಅಂದ್ರೆ ವಿಶೇಷವಾಗಿ ತಿಳ್ಕೊಂಡವರು ಯಾರು ವಾಯುದೇವರು, ಅದರಿಂದ ಭಗವಂತ ಶ್ವೇತ. ಶ್ವ ಅಂದ್ರೆ ವಾಯುದೇವರು, ವಾಯುದೇವರಿಂದ ಇದ ಅಂದ್ರೆ ನೋಟು ತಿಳಿಯ, ವಾಯುದೇವರಿಂದ ಜ್ಞಾತನಾದವ ಮತ್ತು ವಾಯುದೇವರಿಂದ ಗಂಭೀರಾದ ಕೇತು ಸ್ವರೂಪ. ಆಮೇಲೆ ಇನ್ನೊಂದು ಇದು ಭಗವಂತ ಆಯ್ತು. ಶ್ವೇತ ಅಂತಂದ್ರೆ ಸತ್ವಗುಣ ಪ್ರವೃತ್ತರಾಗಿರ್ತಕ್ಕಂಥ ವಾಯುದೇವರು, ಅವರು ಶ್ವೇತ. ಶ್ವೇತರಾಗಿರ್ತಕ್ಕಂಥ ವಾಯುದೇವರ ಕೇತು ಅಂತಂದ್ರೆ ನಿರ್ಮಾಣ ಸೃಷ್ಟಿ ಅಂತ ಕರ್ತೃ ಅನ್ನುವಂಥ ಕೇತು ಅಂತಂದ್ರೆ ವಾಯುದೇವರನ್ನು ಸೃಷ್ಟಿ ಮಾಡಿರುವಂತಹ ಭಗವಂತ ಶ್ವೇತ. ಆಮೇಲೆ ಶ್ವ ಅಂತಂದ್ರೆ ಭಗವಂತನು ಹೌದು, ಅವನು ಅಶ್ವವೂ ಹೌದು, ಅವನು ಶ್ವಾನು ಹೌದು. ಶ್ವ ಅಂದ್ರೆ ಶ್ವಾನು ಅಂತ ಏನ್ ಗೊತ್ತಾ, ಶ್ವ ವೃತ್ತ ಹೌದು, ಅಕ್ಷಿ ವೃತ್ತ ಹೌದು. ಬ್ರಹ್ಮಾನದಕ್ಕೆ ಏನರ್ಥವು ಅದೇ ಅರ್ಥ ಶ್ವ ಅಂತ, ಬ್ರಹ್ಮ ಅಂದ್ರೆ ವೃತ್ತ ಪೂರ್ಣ, ಶ್ವ ಅಂದ್ರೆ ಓಶ್ವಿ ಗತಿವೃತ್ತಿ ಅಂತ ಧಾತು. ಈ ಧಾತುವನ್ನು ನೋಡ್ತಾ ಹೋದ್ರೆ ಆ ಶಬ್ದಕ್ಕೆ ನಾವು ಹೇಳುವ ಕೆಟ್ಟ ಅರ್ಥ ಬಿಟ್ಟು ಬಹಳ ಒಳ್ಳೆ ಅರ್ಥಗಳೆಲ್ಲ ಇರ್ತವೆ. ಶ್ವ ಅಂದ್ರೆ ಪರಿಪೂರ್ಣನಾದ ಬ್ರಹ್ಮ ಅಂದ್ರೆ ಏನಂತ ಅದೇ ಅರ್ಥ ಗತಿವೃತ್ತ, ಯಾರು ಪೂರ್ಣನೋ ಅವನು ಬ್ರಹ್ಮ, ಯಾರು ಪೂರ್ಣನೋ ಅವನು ಶ್ವ. ಶ್ವ ಅಂದ್ರೆ ಭಗವಂತ, ಅಂಥ ಭಗವಂತ ರೂಪವನ್ನು ಹೊಂದಿದವ ಶ್ವೇತ ಅಂತಂದ್ರೆ ಪ್ರಾಣದೇವರಾಯ್ತು, ಅಂತಹ ಪ್ರಾಣದೇವರನ್ನು ಕೇತು ಸೃಷ್ಟಿ ಮಾಡಿದವ ಕೂಡ. ಶ್ವ ಅಂತಂದ್ರೆ ಮಾತಾಡಿ ಶ್ವ ಅನ್ನೋದಂತ ಅರ್ಥ, ಶ್ವ ಅಂದ್ರೆ ಭಗವಂತ ಒಂದಾಯ್ತು, ಶ್ವ ಅಂದ್ರೆ ಅಂತ ಭಗವಂತ ನನ್ನು ಇದ ಹೊಂದಿದವ. ಶ್ವ ಅಂದ್ರೆ ಮಾತಾಡಿ ಶ್ವ ಅಂತ ಪ್ರಸಿದ್ಧವಾದ ಅರ್ಥ, ಮಾತಾಡಿ ಶ್ವ ಅಂದ್ರೆ ಭಗವಂತನಲ್ಲಿಯೇ ಸಂಚರಿಸುವ ಶ್ವ ಅಂದ್ರೆ ಭಗವಂತನಲ್ಲಿ ಸದಾ ಸಂಚರಿಸುವ. ಹೀಗೆ ಶ್ವ ಅಂದ್ರೆ ಪ್ರಾಣದೇವರು, ಶ್ವ ಅಂದ್ರೆ ಭಗವಂತ, ಶ್ವ ಭಗವಂತನಿಂದ ಇತರಾದವರು ಪ್ರಾಣದೇವರು ಶ್ವೇತ, ಸ್ವಯಂ ನಿತ್ಯ ನಿರ್ಮಲನಾಗಿರತಕ್ಕಂತಹ ಭಗವಂತ ಶ್ವೇತ. ಶ್ವ ಅಂತಂದ್ರೆ ಜ್ಞಾನ, ಜ್ಞಾನಿಗಳಿಂದ ಇತರಾದವ ಶ್ವೇತ ಭಗವಂತ, ಭಗವಂತ ಶ್ವೇತ ವರಾಹ, ಶ್ವೇತ ಅನ್ನುವಂಥ ಒಂದು ವಿಶೇಷ. ಹೀಗೆ ಶ್ವೇತ ಮತ್ತು ಕೇತು ಅಂದ್ರೆ ಜ್ಞಾನ ರೂಪ, ಕೇತು ಅಂದ್ರೆ ಸೃಷ್ಟಿ ನಿರ್ಮಾಣ ಮಾಡತಕ್ಕಂತ ಹೆಚ್ಚಿಗೆ ಸತ್ಯ ವಿತ್ತನ್ನ ಮೋಖಂ ವಸುಸ್ಪಾರಕಂತ ಜೇತೋಪದಾತ ಶ್ವೇತದಲ್ಲಿ ಮಾತಾಡ್ತಕ್ಕಂಥ ಚಿಕೇತ, ಚಿಕೇತ ಅಂದ್ರೆ ಸೃಷ್ಟಿ ಮಾಡಿದ ಅಂತ. ಯಾಕಂದ್ರೆ ಕೇತು ಅಂದ್ರೆ ಸೃಷ್ಟಿ ಮಾಡಿದವನು, ಶ್ವೇತನನ್ನ ವೈದೇವರನ್ನ ಸೃಷ್ಟಿ ಮಾಡಿದವ ಶ್ವೇತ. ಹೀಗೆ ಇದು ಭಗವಂತನ ಹೆಸರು ಹೌದು, ಇದು ಪ್ರಾಣದೇವರ ಹೆಸರು ಹೌದು. ಆರುಣೇಯ ಎನ್ನುವುದು ಭಗವಂತನ ಹೆಸರು ಹೌದು, ಪ್ರಾಣದೇವರ ಹೆಸರು. ಅದಕ್ಕೋಸ್ಕರ ಆ ನಾಮವನ್ನು ಉಪನಿಷತ್ತು ಆಗಾಗ್ಗೆ ಆಗಾಗ್ಗೆ ಆಗಾಗ್ಗೆ ಬಂದಾಗೆಲ್ಲ ಆವೃತ್ತಿ ಮಾಡ್ತಾ ಇರ್ತದೆ. ಆ ಹೆಸರು ಅದು ಅದು ಭಗವಂತನ ಚಿಂತನೆ ಆಗಿದೆ. ಶ್ವೇತಕೇತು ಆರುಣೇಯ ಪಂಚಾಲಾನ ಸಮಿತಿ ಧ್ಯೇಯ, ಪಂಚಾಲ ದೇಶಕ್ಕೆ ಹೋದ, ಪಂಚಾಲ ದೇಶದ ರಾಜನ ವಿದ್ವತ್ ಸಭೆಗೆ ಹೋಗಿ ನಾನು ಶಾಸ್ತ್ರ ಓದಿದ್ದೇನೆ, ನನಗೆ ವಿದ್ವತ್ ಸಂಭಾವನೆ ಕೊಡಬೇಕು ಅಂತ ನಿಂತುಬಿಟ್ಟಾರೆ. ಹೋಗಿ ಕೂಡ ಪಂಚಾಲ ಅನ್ನೋ ಶಬ್ದದ ಅರ್ಥ ಬಹಳ ರೋಚಕವಾದಂತಹ ಶಬ್ದ ಪಂಚಾಲ. ಪಂಚಾಲ ಅಂದ್ರೆ ಪಂಚಭಿ ರೂಪೈ ಅಳತೆ, ಐದು ರೂಪಗಳಿಂದ ಇಡೀ ವಿಶ್ವವನ್ನು ಅಳೆದವಾದಂತಹ ಪಂಚಾಲ ಭಗವಂತ. ಪಂಚರೂಪಗಳಿಂದ ಅಳತೆ, ಅಳತೆ ಅಂದ್ರೆ ಸಂಸ್ಕೃತಿ ಕನ್ನಡದಲ್ಲಿ ಅಳತೆ ಅಂತ ಹೇಳ್ತೇವೆ, ಅದೇ ಅಂತ ಅಳೆಯುವುದು. ಪ್ರಪಂಚವನ್ನ ಪಂಚರೂಪಗಳಿಂದ ತುಂಬಿ ಅಳೆದವ, ಈ ಪ್ರಪಂಚದಲ್ಲಿ ಪಂಚರೂಪದಿಂದ ತುಂಬಿದವ ಪ್ರಾಣದೇವರು ಹೌದು, ಭಗವಂತನು ಇಬ್ಬರು. ಆಮೇಲೆ ನಾವೆಲ್ಲರೂ ಪಂಚಾಲ, ಪ್ರಾಣದೇವರು ಮಾತ್ರ ಅಲ್ಲ. ಯಾಕೆಂದ್ರೆ ಪಂಚದೇವಿ ಇಂದ್ರಿಯಲ್ಲಿ ಪಂಚಸ ವಿಷಯರು ಅಳತೆ, ಪಂಚೇಂದ್ರಿಯಗಳಿಂದ ಪಂಚ ವಿಷಯಗಳಲ್ಲಿ ಅಲೆಯುವವರು. ಇಲ್ಲಿ ಅಳತೆ ಅಂದ್ರೆ ಅಳೆಯುವುದು ಅಂತ, ಅಲ್ಲಿ ಅಳೆಯುವುದು ಇದು ಅಳೆಯುವುದು ಎರಡು ಅರ್ಥ ಇದೆ ಸಂಸ್ಕೃತ ಧಾತ್ರಿ. ಆ ಅಲಧಾತ್ರಿಯಿಂದೇ ಕನ್ನಡದಲ್ಲಿ ಅಳೆಯುವುದು ಅಲೆಯುವುದು ಎಲ್ಲ ಬಂತು. ಕನ್ನಡದಲ್ಲಿ ಆ ಸಂಸ್ಕೃತದ ಮೂಲದಿಂದೇ ಬಂದಿರುವುದು, ಸಂಸ್ಕೃತದಲ್ಲಿ ಆ ಅರ್ಥದ ಬಳಕೆ ಹೋಗಿದೆ, ಕನ್ನಡದಲ್ಲಿ ಉಳಿದು ಬಂದಿದೆ ಅಷ್ಟೇ. ಪಂಚಭಿ ಪಂಚಸು ಅಳತೆ, ಪಂಚೇಂದ್ರಿಯಗಳಿಂದ ಪಂಚ ವಿಷಯಗಳಲ್ಲಿ ಅಲೆಯುವವನು ಪಂಚಾಲ. ಈ ಪ್ರಪಂಚವೂ ಪಂಚಾಲ, ಯಾಕೆಂದ್ರೆ ಪಂಚಭಿ ವಿಷಯ ಅಲಂಪರ್ಯ, ಐದು ವಿಷಯಗಳಿಂದ ತುಂಬಿಕೊಂಡಿರುವಂತಹ ಪಂಚದ ಪಾತ್ರ ಹೇಳಿದೆ. ಹೀಗೆ ಪ್ರಪಂಚ ಪಂಚಾಲ, ಪ್ರಪಂಚದಲ್ಲಿರ್ತಕ್ಕ ನಾವೆಲ್ಲರೂ ಪಂಚಾಲರು, ನಮ್ಮ ಜೀವ ಗಲಾಧಿವಾದಿ ಆಗಿರ್ತಕ್ಕ ಪ್ರಾಣದೇವರು ಪಂಚ. ಈ ರೂಪೆಯೇ ಅದಕ್ಕೆ ಎಲ್ಲ ಕಡೆ ಐದು ರೂಪಗಳಿಂದ ಎಲ್ಲವನ್ನು ಅಳೆದು ಎಲ್ಲ ಕಡೆ ನಿರ್ಧರಿಸುವಂತಹ ಹಾಗಾಗಿ ಅದು ಒಂದು ಭಗವಂತನ ಅಪೂರ್ವವಾದ ಹೆಸರು. ಅದನ್ನ ಆ ದೇಶಕ್ಕೆ ಹೋಯಿತು. ಅಲ್ಲಿ ಇದ್ದದ್ದು ಅದೇ ಇರ್ತದೆ. ಏನಂದ್ರೆ ಮನುಷ್ಯರಿಗೆ ಭೋಗದ ಸಾಧನಗಳಿದೆ, ಶಬ್ದ ಸ್ಪರ್ಶ ರೂಪರಸಗಂಧ, ಅದು ಸಮೃದ್ಧವಾಗಿರುವ ದೇಶ ಅಂತ ಪಂಚಾಲ ದೇಶ. ನಿಮಗೆ ಶಬ್ದ ಸ್ಪರ್ಶ ರೂಪರಸಗಂಧ ಕ್ಷೇಮ ಭೋಗ ಪೂರ್ಣವಾಗಿರ್ತಕ್ಕ ಒಂದು ಸಮೃದ್ಧವಾದ ದೇಶ ಅನ್ನೋದಕ್ಕೋಸ್ಕರ ಅದನ್ನು ಪಂಚಾಲ ದೇಶ ಅಂತ. ಹೀಗೆ ಈ ಶಬ್ದದ ಹಿಂದೆ ಇರ್ತಕ್ಕ ಇದನ್ನ ಬಹಳ ಎಚ್ಚರದಿಂದ ನಾವು ಗಮನಿಸಬೇಕು. ಯಾಕಂದ್ರೆ ಅಕ್ಷರ ಸಾಮ್ಯಾತ್ ನಿರ್ಬ್ರೂಯಾತ್ ನ ಜೈವ ನ ನಿರ್ಬ್ರೂಯಾತ್, ಇದು ವೇದದ ಪ್ರಾಚೀನ ಅರ್ಥವ ಮಾಡತಕ್ಕಂಥ ಋಷಿಗಳ ಸಂಪ್ರದಾಯ. ಪ್ರತಿಯೊಂದು ಶಬ್ದವನ್ನ ನಿರ್ವಚನ ಮಾಡಿ ಆ ನಿರ್ವಚನದಿಂದ ಲಭ್ಯವಾದ ಅರ್ಥವನ್ನ ಅನುಸಂಧಾನ ಮಾಡಬೇಕು. ನಿರ್ವಚನ ಮಾಡದೆ ಬರೇ ಕೋಶದಲ್ಲಿ ಹಿಡಿದಿರತಕ್ಕ ರೂಢಾರ್ಥದಲ್ಲಿ ವೇದವನ್ನು ಅನುಸಂಧಾನ ಮಾಡಲೇಬಾರದು ಅಂತ ಸ್ಪಷ್ಟವಾಗಿ ಪ್ರಾಚೀನ ಹೇಳಿದ್ದಾರೆ. ಆದರೆ ಎಲ್ಲಾ ವೇದ ಭಾಷೆಗಾರರು ರೂಢಾರ್ಥ ಬಿಟ್ಟು ಕೋಶ ಇಟ್ಕೊಂಡು ಶಬ್ದವ ಶಬ್ದಕ್ಕೆ ನಿರ್ವಚನ ಮಾಡಿ ಆ ಶಬ್ದದ ನಿರ್ವಚನ ಲಭ್ಯವಾದ ಅರ್ಥವನ್ನು ಹೇಳುವ ಪರಂಪರೆಯನ್ನು ಮತ್ತೆ ಪ್ರಾರಂಭ ಮಾಡಿದವರೇ ಮಧ್ವಾಚಾರ್ಯ. ಅಲ್ಲಿ ತನಕವು ಈ ನಿರ್ವಚನ ಪರಂಪರೆ ಹೋಗಿಬಿಟ್ಟಿತ್ತು. ಮಧ್ವಾಚಾರ್ಯನು ಮಾಡಿದರು, ಆಮೇಲೆ ಮಾತುಗಳು ಬಿಟ್ಟೆ ಬಿಟ್ಟು ಅವರು ಯಾಕಂದ್ರೆ ಬೇರೆ ಬಿಟ್ಟೆ ಬಿಟ್ಟು ನಿರ್ವಚನ ಇರಲಿ, ಎದುರುದ ನಿರ್ವಚನವೂ ಇಲ್ಲ, ಬರೇ ವಾಕ್ಯ ಅಂತ ಜಗಳ ಮಾತ್ರ ಉಂಟು. ನಿಜವಾಗಿ ವೇದವನ್ನು ಅರ್ಥ ಮಾಡತಕ್ಕಂಥ ವಿಧಾನ ಹೀಗೆ ಒಂದೊಂದು ನಾಮ ನಿರ್ವಚನೆ ಮಾಡಿ ಅದು ಭಗವಂತನ ಸಂಧಾನ. ಈಗ ಇಷ್ಟು ಒಂದು ಸಣ್ಣ ಸಂಗತಿ, ಅದರ ಹಿಂದೆ ಎಷ್ಟು ಭಗವಂತನ ನಾಮ ಅನುಸಂಧಾನ ಇದೆ ಯೋಚನೆ ಮಾಡಿ. ಯಾರೋ ಒಬ್ಬ ಹುಡುಗ ಒಂದು ರಾಜಸಭೆಗೆ ಪಾಂಡಿತ್ಯ ಪ್ರದರ್ಶನಕ್ಕೆ ಹೋದ, ಇಷ್ಟು ವಿಷಯದ ಹಿಂದೆ ಹೆಚ್ಚು ಕೃತವಾದ ನಾಮಗಳ ಚಿಂತನೆ ಇದೆ. ದಿಸ್ ಈಸ್ ದ ಬ್ಯೂಟಿ ಆಫ್ ದಿ ಪೊಸಿಷನ್. ಶ್ವೇತಕೇತುರ ಆರುಣೇಯ ಪಂಚಾರಾಣಾಂ ಸವಿಜ್ಞೇಯ ತಮ್ಮ ಪ್ರವಾಹನೋ ಜೈವನಿರ್ವಾಚ. ಸರಿ, ಅಲ್ಲಿ ಪ್ರವಾಹ ಚಿತ್ರಕ್ಕೆ ಹೋದ ಗೊತ್ತಾಯ್ತು ಪಾಂಡಿತ್ಯ ಪ್ರದರ್ಶನಕ್ಕೆ ಬಂದ ಪ್ರವಾಹದ ಜೈವನಿಗೆ ಈ ಹುಡುಗನನ್ನು ನೋಡಿದಾಗ ಒಂದು ವಿದ್ವತ್ತೆ ಇದೆ, ಪ್ರತಿಭಾವಂತ ಈ ಹುಡುಗನನ್ನ ತರಬೇತಿ ಮಾಡಿ ಒಳ್ಳೆ ಜಾಣನನ್ನ ಮಾಡಬೇಕು ಅಂತ ಒಂದು ಆಸೆ ಅವನು ನೋಡಿದ ತಕ್ಷಣ ಅವನ ಮನಸ್ಸಿಗೆ ಬಂದದ್ದು. ಮತ್ತೊಂದು ಆದರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಾನು ಬಹಳ ಜಾಣ ಅನ್ನೋ ಅಹಂಕಾರ ಇದೆ, ಅದಕ್ಕೆ ಬಂದರೆ ಮತ್ತೆ ಅವನು ಜಾಣನ್ನ ಮಾಡಬೇಕು. ಈ ಎರಡು ಭಾವದಿಂದ ಅವನನ್ನ ನೋಡಿದ, ಅದು ಆ ಎರಡು ಭಾವ ಅವನಲ್ಲಿ ಇತ್ತು ಅನ್ನೋದು ಏನು ಉಪನಿಷತ್ ಹೇಳೋದಿಲ್ಲ. ನಾವು ವಿ ಮಸ್ಟ್ ರೀಡ್ ದ ಥಿಂಗ್ ಬಿಟ್ವೀನ್ ದ ಲೈನ್ಸ್. ಆ ಮಧ್ಯದಲ್ಲಿ ಅದರ ಭಾವಗಳನ್ನ ನಿಮಗೆ ನಾನು ಹೇಳ್ತಕ್ಕಂಥದ್ದು, ಅದು ಮುಂದೆ ಅವನ ಕ್ಯಾರೆಕ್ಟರ್ನಿಂದ ಬಂದ. ಆ ಹುಡುಗನ ನೋಡಿದ ತಕ್ಷಣ ಖುಷಿಯಾಗಿ ಇವನನ್ನ ತರಬೇತಿ ಮಾಡಿದ್ರೆ ನಮ್ಮ ಕಾಲದ ಅದ್ವಿತೀಯ ಪಂಡಿತ ಆರಾರು, ಆದ್ರೆ ಈಗಲೇ ಅದ್ವಿತೀಯ ಪಂಡಿತ ಅಂತ ತಲೆ ಹಚ್ಚಿಕೊಂಡ್ಬಿಟ್ಟಿದೆ ಅದು ತೋರಿದ. ಸರಿ, ಬಂದ ಒಂದು ರಾಜ್ಯದಲ್ಲಿ ನಿಂತಿದ್ದಾನೆ, ವಿದ್ವತ್ ಸಭೆಯಲ್ಲಿ ವಾದಗೋಷ್ಠಿಗೆ ಬಂದಿದ್ದೇನೆ ಅಂತ ಅವ್ರು ಬದಲು ಕೇಳ್ತಾರೆ. ಕುಮಾರತ್ವಾನುಶೇಷ ಕುಪಿತ, ಏನಪ್ಪ ಅಪ್ಪ ಚೆನ್ನಾಗಿ ಪಾಠ ಹೇಳಿದ್ದಾರೆ ನಿನಗೆ, ನೀನು ಮಾಡಿ ಹೇಳ್ಬಿಡ್ತಾನೆ ಅಪ್ಪನ ಚೆನ್ನಾಗಿ ಪಾಠ ಓದ್ಕೊಂಡು ಬಂದಿದ್ದಾನೆ ಕುಮಾರ ಹುಡುಗ ಅನುಸಿದ್ದಾನೆ. ಕುಮಾರ ಈ ಹುಡುಗ ಅಂತ ಕರೆದು ತ್ವಾನುಶಿಷ ಕುಪಿತ, ಏನಪ್ಪ ಅಪ್ಪನಂತ ಚೆನ್ನಾಗಿ ಓದಿದ್ಯಾ ಅಂತ ಬಂದ ತಕ್ಷಣ ಹೀಗೆ ಎನ್ಕ್ವೈರಿ ಮಾಡೋದು ಇಷ್ಟ ಆಗಿ ದೊಡ್ಡ ವಿದ್ವಾಂಸ ಏನು ಅಪ್ಪನ ಹತ್ರ ಓದಿದ್ಯಾ ಅದು ಕುಮಾರ ನೀವು ಹೇಳೇ ಹುಡುಗ ನೀವು ಅಂತ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿಸ್ಬಿಟ್ಟು ಕುಮಾರ ತ್ವಾ ಅನುಶಿಷ ಕುಪಿತ ಅಪ್ಪ ಚೆನ್ನಾಗಿ ತರಬೇತಿ ಮಾಡಿದ್ದಾರೆ ತಾನೆ, ನಿನ್ನಂತ ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟಿದ್ದಾನೆ ಅದು ಈ ಭಗವಹ ಗುರುಸ್ವಾಮಿ ಚೆನ್ನಾಗಿ ಪಾಠ ಮಾಡಿದ್ದಾರೆ ಅಪ್ಪ ಬಹಳ ಕಾನ್ಫಿಡೆನ್ಸ್ ಇದೆ ಅದು ಈ ಭಗವಹ ಅಪ್ಪ ಚೆನ್ನಾಗಿ ಪಾಠ ಮಾಡಿದ್ದಾರೆ ಭಗವಹ ಗಮನಿಸಿ ಭಗವನ್ನಂತ ರಾಜನನ್ನ ಈ ಬ್ರಾಹ್ಮಣ ಸಂಬೋಧನೆ ಮಾಡ್ತಾರೆ. ನಮ್ಗೆ ಎಷ್ಟು ದೊಡ್ಡ ವೈದಿಕ ವಿದ್ಯೆಯಲ್ಲಿ ಎಷ್ಟು ಎತ್ತರದ ಜ್ಞಾನಿಯಾಗಿದ್ದ ಅಂದ್ರೆ ಬ್ರಾಹ್ಮಣರು ಕೂಡ ಭಗವನ್ನ ಸುಂಚರೆ ಅಂತ ಸಂಬೋಧನೆ ಮಾಡ್ತಿದ್ರು ಅಂತ ಜ್ಞಾನಿ. ஆய் அது வேத்தா வேத்தா ಹೋಗಿ ಏನಂತಾರೆ ಎಲ್ಲಿ ಹೋಗ್ತಾರೆ ಹಾಗೆ ನಮ್ಗೆ ಗೊತ್ತಿಲ್ಲ. ಸರಿ ಅಲ್ಲಿ ಹೋದವರು ಮರಳಿ ಹಾಗೆ ಬರ್ತಾರೆ ಅದು ಗೊತ್ತುಂಟು. ಯಥಾ ಸಮಾವರ್ತಂತೆ ಬಹುತೇಕ ಗೊತ್ತಿಲ್ಲ ಬರಬಹುದು. ನಮ್ಮದು ಆಯ್ತು ಗೊತ್ತಿಲ್ಲ. ಅದೆರಡು ವಿಷಯ ಅಪ್ಪ ಹೇಳಿದ್ರೆ ಬೇರೆ ನಾನು ಕೇಳಿ ಹೌದಾ. ವೇತ್ಥ ಯಥಾ ಪಥೋ ದೇವಯಾನಸ್ಯ ಪಿತೃಯಾನಸ್ಯ ಯಾವರ್ತನ ಇದೆ ಹಾಗಾದ್ರೆ ಹೋಗೋದು ವಿಷಯ ಗೊತ್ತಿಲ್ಲ. ಯಥಾ ಸಮಾವರ್ತಂತೆ ಅದು ಆವರ್ತಂತೆ ಅದು ಗೊತ್ತಿಲ್ಲ. ಹೋಗ್ಲಿಕ್ಕೆ ಎರಡು ದಾರಿಗಳಿದೆ. ಆ ಒಂದು ದಾರಿಗೆ ದೇವಯಾನ ಅಂತ ಹೆಸರು, ಇನ್ನೊಂದು ಪಿತೃಯಾನ ಅಂತ. ದೇವಯಾನಕ್ಕೂ ಪಿತೃಯಾನಕ್ಕೂ ವ್ಯತ್ಯಾಸ ಏನಪ್ಪ? ನಮ್ಮದು ಆಯ್ತು ಇನ್ನೊಬ್ಬ ಹೇಳಿ ಅವರಿಗೆ ಮರ್ಯಾದೆ ಪೂರ ಅವ್ರು ದೇವಯಾನ ಪಿತೃಯಾನಗಳಿಗೆ ಏನ್ ವ್ಯತ್ಯಾಸಪ್ಪ? ಯಾವರ್ತನ ಇದೆ ಅದು ಕ್ವಶನ್ ಅಂತ ಹೇಳದೆ ಅದು ಕ್ವಶನ್. ವೇತ್ತ ಪಸೋ ದೇವಯಾನಸ್ಯ ಪಿತೃಯಾನಸ್ಯ ಯಾವರ್ತನ ಇದೆ. ವೇತ್ತ ಅದರ ಸಮಾವರ್ತಂತ ಇದೆಯೇ ಹಾಗೆ ಏನನ್ನು ಗೊತ್ತಿಲ್ಲ. ಮೂರನೇ ಪ್ರಶ್ನೆ ಗೊತ್ತಿಲ್ಲ. ಹಾಗಾದ್ರೆ ಅವ್ರು ಹೇಗೆ ಹೋಗ್ತಾರೆ ಗೊತ್ತಿಲ್ಲ. ಅಲ್ಲಿ ಬರುವುದು ಹೇಗೆ ಅಂತ ಗೊತ್ತಿಲ್ಲ. ಹೋಗುವ ಎರಡು ದಾರಿಗಳಲ್ಲಿ ದಾರಿಗಳ ವ್ಯತ್ಯಾಸ ಏನು ಅಂತ ಗೊತ್ತಿಲ್ಲ. ವೇತ್ಥ ಯಥಾಸವನ್ನು ಸಂಪೂರ್ಯತಾಯಿತಿ ಹೋಗ್ಬಿಡಿ ಇಲ್ಲಿಂದ ಹೋಗ್ತಾರೆ. ಹೋಗಿ ಹೋಗಿ ಹೋಗಿ ಅಲ್ಲಿ ಹೋಗ್ಬೇಕು ಆಗುದಿಲ್ಲ. ಸ್ವರ್ಗ ಸ್ವರ್ಗ ಅನ್ನೋದು ಒಂದು ಸೀಮಿತವಾಗಿ ಅಲ್ಲಿ ಜಾಗ ಇಲ್ಲಪ್ಪ. ಮತ್ತೆ ನೀವು ಬಂದ್ರೆ ನಮ್ಗೆ ಜಾಗ ಇಲ್ಲ, ಸ್ವರ್ಗದಲ್ಲಿ ಜಾಗ ಇಲ್ಲ ಅಂತ. ಸ್ವರ್ಗ ಅನ್ನೋದು ಒಂದು ಕಾಲದಲ್ಲಿ ಪುಣ್ಯಾತ್ಮಕ ಹೋಗಿ ಕೂತು ಸೇರಿ ಸೇರಿ ಸೇರಿ ಅದು ಪೂರ್ಣ ಆಗಿಬಿಟ್ರೆ ಮತ್ತೆ ಜಾಗ ಇಲ್ಲ ಅಂತ ಆದ್ರೆ ಬಹಳ ಕಷ್ಟ ಇತ್ತು. ಅದು ಯಾಕೆ ಯಾವತ್ತೂ ಪೂರ್ಣ ಆಗುದಿಲ್ಲ? ಸ್ವರ್ಗದಲ್ಲಿ ಜಾಗ ಇಲ್ಲ ಅಂತ ಆಗುದೇ ಇಲ್ಲ. ಅದೇ ಅದು ವೇತ್ತಾಸು ಸ್ವರ್ಗ ಅನ್ನೋದು ಸದಾ ಪುಣ್ಯಾತ್ಮಕವಾಗುತ್ತೆ ಅಂತಲ್ಲ. ಅಲ್ಲಿ ಪುಣ್ಯಾತ್ಮರು ತುಂಬಿ ದೊಡ್ಕುವುದೇ ಇಲ್ಲ. ಅದು ಯಾಕೆ ಗೊತ್ತೇನು? ನಮ್ಮದು ಆಯ್ತು ಅದು ಅಪ್ಪ ಹೇಳಿಲ್ಲ. ನಾಲ್ಕು ವರ್ಷ ಕೊಡ್ತೀನಿ. ಹಾಗಾದ್ರೆ ಐದನೇ ಪ್ರಶ್ನೆ ಉಂಟು. ಕಾಮಶಾಸ್ತ್ರ ಕಾಮಶಾಸ್ತ್ರವನ್ನ ಕಾಮಜನಕನ ಶಾಸ್ತ್ರವನ್ನಾಗಿ ಮಾಡತಕ್ಕಂತ ಪ್ರಕೃತಿ. ವೇತ್ಥ ಯಥಾ ಉಚ್ಚಮ್ಯಾಮ ಆಗುದು ಅಪಪುರುಷ ವಚಸೋ ಭವಂತಿ. ಆದ್ರೆ ಯಥಾ ಆಮಹ ಪುರುಷ ವಚ ಪಂಚಮ್ಯಾಮ ಆಗುದು ಒಂದು ಹೋಮ ಇದೆ. ಆ ಹೋಮದಲ್ಲಿ ಐದು ಆಹುತಿಗಳು ಕೊಡಬೇಕು. ಐದನೇ ಆಹುತಿಯಲ್ಲಿ ಐದನೇ ಆಹುತಿ ಕೊಟ್ಟಾಗ ನೀರು ಮನುಷ್ಯ ರೂಪ ತೊಡುತ್ತೆ. ಅದೇನು ಗೊತ್ತಾಗಿದೆ? ಐದನೇ ಆಹುತಿಯಲ್ಲಿ ಪಂಚಮ್ಯಾಮ ಆಗುದು ಐದು ಕಡೆ ಆಹುತಿ ಕೊಡಬೇಕು ಯಜ್ಞದಲ್ಲಿ. ಆ ಐದನೇ ಆಹುತಿಯಲ್ಲಿ ನೀರು ಪುರುಷ ವಚಸ ಮನುಷ್ಯ ಶರೀರ ಅದ ರೂಪವನ್ನು ಕಾಣುತ್ತೆ. ಪುರುಷ ವಚಸ ಆಗಲ್ಲ, ಅದನ್ನು ಪುರುಷ ಪುರುಷ ಅಂತ ಕರೀತಾರೆ. ಆಪ ಬರೇ ಒಂದು ಸ್ಪೂನ್ ನೀರು ಮನುಷ್ಯನ ರೂಪವನ್ನು ಕಾಣುತ್ತೆ. ಅದು ಏನಂತ ಗೊತ್ತಿರಪ್ಪ ನಿನಗೆ? ನೈವ ಭಾಗವಾಗಿದ್ದು ಖಂಡಿತ ಗೊತ್ತಿದೆ. ಇಷ್ಟೊತ್ತಿಗೆ ಸಂಧಾರ ಅಂತ ಸ್ವಾಮೀಜಿ ಒಂದು ಪ್ರಶ್ನೆ ಕೇಳಬೇಡ. ಒಂದು ಗೊತ್ತಿಲ್ಲ ಬಗ್ಗೆ ಯಾಕೆ ಬಂದಿ ನೈವ ಭಾಗವ ಆಯ್ತು ಅದನ್ನು ಜೀವನ ಶಿಷ್ಟೋ ಗೋಚತ. ಮತ್ತೆ ಏನು ಅಪ್ಪ ಚೆನ್ನಾಗಿ ಪಾಠ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನ್ ಪಾಠ ಮಾಡಿದ್ದೀರಿ? ನಿನಗೆ ಏನ್ ಕೇಳಿದ್ರು ಗೊತ್ತಿಲ್ಲ, ಯಾಕೆ ಕೊಟ್ಟಿದ್ರಿ? ಏನು ಅಪ್ಪ ಆಯ್ತು ಅಪ್ಪ ಜೀವನ ಶಿಷ್ಟ ಗೋಚತ ಏನು ಅನುಶಿಷ್ಟ ಅಪ್ಪ ಪಾಠ ಮಾಡಿದ್ದಾರೆ ಅಂತ ಚೆನ್ನಾಗಿ ಓದಿದ್ದೆ ಅಂತ ಏನು ಓದಿದ್ದು ನೀನು? ಏನ್ ಕೇಳಿದ್ರು ಗೊತ್ತಿಲ್ಲ, ಮತ್ತೇನು ಓದಿದ್ದೇನೆ ಅಂತ ಬಂದಿದ್ದಾರೆ. ಅದನ್ನು ಜೀವನ ಶಿಷ್ಟ ಅಗೋಚತ ಇರೋರು ಅಪ್ಪ ಚೆನ್ನಾಗಿ ಪಾಠ ಮಾಡಿದ್ದಾರೆ ಅಂತ ಹೇಳಿ ಯೋ ಜೀವಾನಿ ರವಿತ್ಯಾದ ಕಥಂ ಸ್ವ ಅನುಶಿಷ್ಟೋ ಪ್ರವೀತ. ಈ ಐದು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯ ಗೊತ್ತಿಲ್ಲ. ಏನು ಓದಿದ್ದು ನೀನು? ಯಾರು ನಿನ್ನ ಓದಿದ್ದು ಅಂತ ಹೇಳ್ತಾರೆ? ಏನು ಗೊತ್ತಿಲ್ಲ ಅಲ್ಲಿ ಸಭೆ ಯಾಕಾಗಿ ಬಂದೆ? ಹತ್ತು ವರ್ಷದಲ್ಲಿ ಅಹಂಕಾರ ತುಂಬಿ ಬಂದಿದ್ದಾರೆ. ಯಾವ ಪ್ರಶ್ನೆ ಉತ್ತರ ಸಹಾಯ ಯಾವ್ಯಾವುದು ವಿಷಯಗಳು ಅದನ್ನೆಲ್ಲ ಸರಿಯಾಗಿ ಹೇಳಿದ್ರೆ ಅದನ್ನು ಶಿಷ್ಯ ನಾಮಕಿಲ ಮಾನ್ ಹೇಳಿದೆ. ನೀವು ಪ್ರವೀತ ಸ್ವಾಮಿ ಏನ್ ಹೇಳಿದ್ರು, ತಮ್ಮ ಪ್ರವೀತ ಏನ್ ಹೇಳಿದ್ರೆ ಅನ್ನೋ ಶಿಷ್ಯ ಅನತ್ವಾಶಿಷ ಮಹಾಪ್ರವೀತ ಅನತ್ವಾಶಿಷ ಇದೇ ಹೇಳಿದೆ. ಎಲ್ಲ ಶಿಕ್ಷಣ ಆಯ್ತಪ್ಪ, ಚೆನ್ನಾಗಿ ಓದ್ಕೊಂಡಿದ್ಯಾ ಅಂತ ಹೇಳಿದೆಯಲ್ಲ, ಪಾಠವೇ ಸರಿ ಮಾಡಲಿಲ್ಲ. ಸರಿ ಪಾಠ ಮಾಡಿದ ಎಲ್ಲ ಆಯ್ತು ಪಾಠ, ನೀವೆಲ್ಲ ಶಿಕ್ಷಣ ತರಬೇತಿ ಮಾಡಿದ್ದಾಯ್ತು ಆವಾಯ್ತು ಅಂತ ಹೇಳಿದೆಯಲ್ಲ, ಯಾಕಪ್ಪ ಅದನ್ನು ಮೋಸ ಮಾಡಿದೆ ನೀನು? ನಾನು ಯಾಕೆ ಇದನ್ನೆಲ್ಲ ಹೇಳಿಲ್ಲ? ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಪಂಚಮ ರಾಜನ್ಯ ಬಂಧುವು ಪ್ರಶ್ನಾನ ಪ್ರಾಕ್ಷಿತ್ ಆ ರಾಜನ್ಯ ಬಂಧು ಅಂದ್ರೆ ರಾಜನ್ಯ ಬಂಧು ರಾಜ ಅಂತ ಹೇಳಿದ್ರು ಒಂದು ವಿಚಾರ. ಆ ರಾಜರ ವಂಶ ಕೊಟ್ಟಿದ್ದಾನಲ್ಲಪ್ಪ ರಾಜನ್ಯ ಬಂಧು ಅಂದ್ರೆ ಕಡಿಮೆ ರಾಜ ಅವನು. ಐದು ಪ್ರಶ್ನೆ ಹೇಳ್ಬಿಟ್ಟ ನನ್ನ ಹತ್ರ, ಪಂಚಮ ರಾಜನ್ಯ ಬಂಧುವು ಪ್ರಶ್ನಾನ ಪ್ರಾಕ್ಷಿತ್ ಐದು ಪ್ರಶ್ನೆ ಕೇಳಿದ. ಪ್ರಶ್ನೆಯಲ್ಲಿ ದೇಶಾಂ ನೈಕಂಚನ ಶತಂ ನಿರೋಧಿ ಐದು ಪ್ರಶ್ನೆ ಹಳೆಯ ಒಂದು ಪ್ರಶ್ನೆ ಯಾರು ಉತ್ತರ ಗೊತ್ತಿರ್ಬೇಕ ನನಗೆ? ಅದು ನನ್ನ ತಪ್ಪಲ್ಲ, ನಿಮ್ಮ ತಪ್ಪು, ನೀವೇ ಪಾಠ ಮಾಡಿಲ್ಲ ತಪ್ಪಲ್ಲ ಪಡಿಸಿಕೊಳ್ಬಿಟ್ಟಿಲ್ಲ. ದೇಶ ನೈಕಂಚನ ಶತಂ ಇವತ್ತು ಒಂದು ವಿಷಯವನ್ನು ವಿವರಣೆ ಮಾಡಿ ಅವ್ರು ಪ್ರಶ್ನೆ ತರ್ಕೊಂಡು ನನ್ನಿಂದ ಆಗಲಿಲ್ಲ. ಇದಕ್ಕೆ ನಾನು ಹೊಣೆಯ, ನನ್ ಪಾಠ ಮಾಡಿದೆ ನೀವು ಹೊಣೆ, ನೀವ್ಯಾಕೆ ಪಾಠ ಮಾಡಲಿಲ್ಲ? ಈ ತರ ದುರ್ಸತ ನಾವು ನನ್ ಯಾಕೆ ಪಾಠ ಮಾಡಿದ್ರೆ ತಪ್ಪು ನೀವು ಹೇಳ್ತಿದ್ದ ಅಪ್ಪರ ಮೇಲೆ ಕಪ್ಪರ ಇದ್ದ ನೀವು ಪಾಠ ಮಾಡದಿದ್ದ ತಪ್ಪು ಏನೇನು ಪ್ರಶ್ನೆ ಕೇಳಿದ್ರು ಎಲ್ಲ ಅನುವಾದ ಮಾಡಿದ. ಏನ್ ಪ್ರಶ್ನೆ ಕೇಳಿದ್ರು? ಒಂದು ಎಲ್ಲಿ ಹೋಗ್ತಾನೆ, ಹೇಗಿರ್ತಾನೆ, ಸಪ್ತಮೆಯನ್ನು ಬದುಕು ಹೇಗೆ ಅಂತ ಕೇಳಿದ್ರು. ಆಮೇಲೆ ಪ್ರಥಮ ಆವರ್ತತೆ ಏನ್ ಮಾಡಿದ್ರೆ ಮೊದಲ ಆವರ್ತದ ಆವರ್ತತೆ ಇದೆ ಅದನ್ನು ಕೇಳಿದ್ರು. ಆಮೇಲೆ ಹೋಗುವ ದಾರಿ ಯಾರಿದೆ ಅದು ಯಾವ್ದು ಅಂತ ಕೇಳಿದ್ರು. ಸ್ವರ್ಗಲೋಕ ಪೂರ್ತಿ ಆಗುದಿಲ್ಲ ಯಾಕೆ, ಜನರಿಗೆ ಕಡಿಮೆ ಆಗುದಿಲ್ಲ ಯಾಕೆ ಅಂತ ಕೇಳಿದ್ರು. ಐದನೇ ಆವೃತ್ತಿಯಲ್ಲಿ ನೀನು ಪುರುಷಾಕಾರದ ಆಗುದು ಹೇಗೆ ಅಂತ ಕೇಳಿದ್ರು. ಒಂದು ವಿಷಯ ಗೊತ್ತಿಲ್ಲ. ಈ ಐದು ಪ್ರಶ್ನೆ ಕೇಳಿದ್ರು ನನ್ನ ಮೇಲೆ ತಪ್ಪು ಅನಿಸುವುದಿಲ್ಲ. ಯಾಕೆಂದ್ರೆ ಯಥಾ ಮಾತ್ವಾದ ನೀತಾನ್ ಅವಧ ನೀನು ನನ್ನ ಹತ್ರ ಈ ಪ್ರಶ್ನೆಗಳನ್ನು ಹೇಳಿದೆ. ನೀನು ಹೇಗೆ ಹೇಳಿದೆ ಅದನ್ನು ನಾನು ಗ್ರಹಿಸಿದೆ. ಗ್ರಹಿಸಿದ ಮೇಲೆ ವಿಷಯ ನನಗೆ ತಿಳಿಸಿದೆ ಏನಂದ್ರೆ ಯಥಾ ವೇಷಾಂ ನೈಕಂಚನ ವೇದ ಇದನ್ನು ಯಥಾವತ್ತಾಗಿ ನನಗೂ ಗೊತ್ತಿಲ್ಲ. ಹೇಳಿ ನಿನಗೆ ಅಲ್ಲಿ ಹೇಳೋದ ನನ್ನ ಮೇಲೆ ಆಕ್ಸೆಪ್ಟ್ ಮಾಡಿಕೊಳ್ತೇನೆ, ನನಗೂ ಗೊತ್ತಿಲ್ಲಪ್ಪ. ಯಥಾ ವೇಷಾಂ ನೈಕಂಚನ ವೇದ ಇದನ್ನು ಒಂದು ಸಂಗತಿಯು ನನಗೂ ಗೊತ್ತಿಲ್ಲ. ನನಗೆ ಗೊತ್ತಿದ್ರೆ ನಿನಗೆ ಹೇಳೋದು, ನಿನಗೆ ಯಾಕೆ ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿಲ್ಲ. ಇವನು ಎಷ್ಟು ದುರ್ದಾಂತನೋ ಅಷ್ಟು ನೀತ ಅಪ್ಪಣೆ ಹಿರಿಯರಾಗಿ ಮಗನಾತರ ಒಪ್ಪತ್ತಾನೆ ಪಾಠ ನನಗೂ ಗೊತ್ತಿರಲಿಲ್ಲ. ಯಥಾ ಆದೇಶ ನಿನಗೆ ಯಥಾ ಮಹತ್ವಂ ತಾತ ಅವಧ ನೀನು ನನ್ನ ಮುಂದೆ ಇದನ್ನ ಏತಾನ್ನ ಅವಧ ಈ ಪ್ರಶ್ನೆಗಳನ್ನು ಅನುವಾದ ಮಾಡಿ ಕೇಳಿದನು. ಕೇಳಿದಾಗ ನನಗೆ ಅನಿಸಿತು ಯಥಾ ಯಥಾವತ್ತಾಗಿ ಅಹಂ ಏಷಾಂ ನೈಕಂಚನ ವೇದ ತದ್ವತ್ತಾಗಿ ನನಗೆ ಈ ಐದು ಪ್ರಶ್ನೆಗಳ ಉತ್ತರ ನನಗೂ ಗೊತ್ತಿಲ್ಲ. ಚಿಂತೆಯನ್ನ ಅವಕ್ಷ್ಯಂ ನನಗ್ ಗೊತ್ತಿದ್ರೆ ನನ್ನ ಮಗನಿಗೆ ಹೇಳಬಾರದು ಅಂತೇನಪ್ಪ, ನನಗ್ ಗೊತ್ತಿಲ್ಲ ಆದ್ರಿಂದ ಹೇಳಿದ ಅದನ್ನ ನಾನು ಮುಚ್ಚಿಟ್ಟು ನಿಮ್ಗೆ ಮರ್ಯಾದೆ ಅಂತ ತಿಳ್ಕೊಬೇಡ. ನನಗ್ ಗೊತ್ತಿಲ್ಲ ಸಹ ಅವನನ್ನು ಗೊತ್ತಿರೋದು. ಈಗ ಈ ವಿಷಯ ನನಗೂ ಗೊತ್ತಿಲ್ಲದಪ್ಪ, ನಾವು ಇಲ್ಲಿ ಹೋಗಿ ರಾಜನ ಹತ್ರ ಮಾತೆ ಕೇಳ್ಕೊಂಡು ಕೊಡ್ತಾನೆ. ಅವನು ಮುಖ್ಯರಾಗಿದ್ದಲ್ಲಿ ಅವನೇನ್ ಮಾಡಬೇಕಿತ್ತು ರಾಜನ ಗೊತ್ತಿಲ್ಲ. ದೇವರು ಉಪದೇಶ ಮಾಡಿ ಅಂತ ಕೇಳ್ತಾಯ್ತು ಆ ಹುಡುಗ, ಅವನು ಭಯ ಬಂದ್ಬಿಟ್ಟ ಅದಕ್ಕೆ ಅವ ರಾಜನನ್ನು ಬೈದ ಅಪ್ಪರನ್ನು ಬೈದ. ಈ ಹುಡುಗ ಅಪ್ಪ ಪೂರ್ವ ವಿದ್ಯೆ ನನಗೂ ಸರಿಯಾಗಿ ಗೊತ್ತಿಲ್ಲ, ಹೋಗೋಣ ಅವನ ಕೈಗೆ ಶಿಷ್ಯತ್ವ ಸ್ವೀಕಾರ ಮಾಡಿ ಕಲಿಯೋಣ ಅಂತ ಹೊರಟು ಬಿಡ್ತಾನೆ. ಆವಾಗ ಕೂಡ ಇವನು ನಾನು ಬರ್ತೀನಪ್ಪ ಅಂತ ಕರ್ಕೊಂಡು ನಾನು ಹೇಳಿದ ನಾನು ಸಂತೋಷಪಟ್ಟೆ. ಇವಾಗ ಏನ್ ಸೆಟ್ ಆಗಿಬಿಟ್ಟಿದೆ, ನಾನು ಹೋಗಿ ಕಲಿತುಕೊಂಡು ಬರ್ತೇನೆ ಅಂತ ಮುದುಕ ಕರ್ಕೊಂಡಿರ್ತಾನೆ. ಅವರು ಜ್ಞಾನ ಒಬ್ಬ ಕ್ಷತ್ರಿಯ ನಂತರ ಒಬ್ಬ ಬ್ರಹ್ಮರ್ಷಿ, ಅದು ಕ್ಷತ್ರಿಯ ಅಂತ ಅದಕ್ಕೆ ಹಿಂದೆ ಹೀಗೆ ವೇದ ಮಂತ್ರಗಳನ್ನ ವೈದಿಕ ಹಾಗೂ ವಿದ್ಯೆಗಳನ್ನ ಸಿದ್ಧಿ ಪಡೆದವರನ್ನ ಬರೇ ರಾಜರು ಅಂತ ಹೇಳ್ತಿದ್ದಾರೆ. ಆ ರಾಜಋಷಿಗಳು ಅಂತ ಅವರು ಬ್ರಹ್ಮರ್ಷಿಗಳ ಹಾಗೆ ವಿಶ್ವಾಮಿತ್ರ ರಾಜಋಷಿ ಆಗಿದ್ದ ಅದರ ಬ್ರಹ್ಮರ್ಷಿ ಹಾಗೆ ಇವಂ ರಾಜಋಷಯೋ ಇದು ಕೃಷ್ಣ ಹೇಳ್ತಾರಲ್ಲ, ಅಧ್ಯಾತ್ಮ ವಿದ್ಯೆಯ ಪರಂಪರೆಯ ರಹಸ್ಯ ಉಳಿಸಿಕೊಂಡು ಬಂದವರು ರಾಜಋಷಿಗಳು, ಈ ಮನಕುಲಕ್ಕೆ ಕೊಟ್ಟವರು. ಹಾಗೆ ರಾಜಋಷಿಗಳು ಈ ಋಷಿಗಳಿಗಿಂತ ಎತ್ತರದಲ್ಲಿದ್ದ ರಾಜಋಷಿಗಳು. ನಾವು ಕಲ್ತುಕೊಂಡು ಬರೋಣ. ಇವಾಗ ಇವರ ಉದ್ದೇಶ ಏನಿತ್ತು ಈ ಐದು ಪ್ರಶ್ನೆಗಳನ್ನ ಗೊತ್ತಿದೆ, ಇದು ಋಷಿಗಳಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ. ಋಷಿಗಳಿಗೆ ಗೊತ್ತಿಲ್ಲ ಅಂತ ಗೊತ್ತಿದ್ದು ಇದು ಕ್ಷತ್ರಿಯರಲ್ಲಿ ಮಾತ್ರ ಬೆಳೆದು ಬಂದಂತಹ ಒಂದು ಉಪಾಸನಾ ಪದ್ಧತಿ, ಇಷ್ಟವರೆಗೂ ಬ್ರಾಹ್ಮಣರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಇದು ಯಾರಿಗೆ ಕೇಳಿದ್ರು ಗೊತ್ತಿಲ್ಲ ಅಂತ ಗೊತ್ತಿದ್ದು ಈ ಹುಡುಗನ ಹತ್ರ ಕೇಳಿದ್ದಾರೆ. ಹುಡುಗನನ್ನು ಇನ್ಸಲ್ಟ್ ಮಾಡಬೇಕು ಅಂತ ಮಾತ್ರ ಉದ್ದೇಶ ಅಲ್ಲ, ಅವರಿಗೆ ಈ ಹುಡುಗನನ್ನ ಈ ವಿದ್ಯೆಯಲ್ಲಿ ತರಬೇತಿ ಮಾಡಬೇಕು ಅನ್ನೋ ಆಸೆ ಇತ್ತು ಅಂತ ಕೇಳಿ ಆ ಪ್ರಶ್ನೆ ಕೇಳಿ ಅವನು ಅಯ್ಯೋ ನಮ್ಗೆ ಗೊತ್ತಿಲ್ಲ ನಮ್ಗೆ ಹೇಳಿಕೊಡಿದ್ದಿಲ್ಲ ಅದು ನೀತನಾಗಿದ್ದರೆ ಈ ಜ್ಞಾನ ಪಡೆದ್ರೆ ಈ ವಿದ್ಯೆಯನ್ನು ಹೇಳುವ ಅಂತ ಹೀಗೆ ಅವರಿಗೆ ಏನು ಅರ್ಕೆ ಪಾತ್ಯಾದಿಗಳು ಬಾಯಾರಿಕೆಗೆ